ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಕೆ ಎ ಪ್ರಸನ್ನ ಅವರು. ನಮಸ್ಕಾರ ಡಾಕ್ಟರ್ ಪ್ರಸನ್ನ. ನಮಸ್ಕಾರ ಸರ್, ತಮಗೂ ಹಾಗೂ ಆಕಾಶವಾಣಿ ಎಲ್ಲ ಕೇಳುಗರಿಗೂ ಕೂಡ ನಮಸ್ಕಾರಗಳು ಸರ್. ಪ್ರಸನ್ನ ಅವರೇ, ನಮ್ಮಲ್ಲಿ ಪಶುಪಾಲನೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ಕೊಡಗು ಜಿಲ್ಲೆಯ ಮಟ್ಟಿಗೆ ಪಶುಪಾಲನೆ ತುಂಬ ಏನು ಪ್ರಾಮುಖ್ಯತೆ ಪಡೆದಿಲ್ಲ. ನಮ್ಮ ಎರಡು ತಾಲೂಕುಗಳಲ್ಲಿ ಮಾತ್ರ ಸ್ವಲ್ಪ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಸರ್, ಸೋಮರಪೇಟೆ ಮತ್ತು ಕುಶಾಲನಗರದಲ್ಲಿ. ಉಳಿದ ಮೂರು ತಾಲೂಕುಗಳಲ್ಲಿ ಸಹಕಾರ ಸಂಘಗಳು ಇಲ್ಲೇ ಇರೋದ್ರಿಂದ ಪಶುಪಾಲನೆಗೆ ಸಾಧಾರಣ ಮಟ್ಟಿಗಿದೆ. ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಜಾನುವಾರು ಸಂಖ್ಯೆಗಳು ಕಡಿಮೆ ಆಗ್ತಾ ಬಂದರೂ ಜಾನುವಾರನ ಒಂದು ಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ. ಅಂದರೆ ನಮ್ಮಲ್ಲಿ ಏನು ನಾಟಿ ತನಗಳಿತ್ತು ಅವುಗಳನ್ನು ಚೇಂಜ್ ಆಗಿ ಈಗ ನಾವು ಮಿಶ್ರಳಿಗಳಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಜಾನುವಾರುಗಳ ಸಂಖ್ಯೆ ಕಡಿಮೆ ಆದರೂ ಹಾಲು ಉತ್ಪಾದನೆ ಅಥವಾ ಬೇರೆ ಇದು ಅದರಲ್ಲಿ ಸ್ವಲ್ಪ ಇನ್ನು ಮುಂದೆ ಇದೆ, ಮುಂದೆ ಬರ್ತಾ ಇದೆ. ಅಂದರೆ ಇತ್ತೀಚೆಗೆ ಈ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪಶುಪಾಲನೆ ಜಾಸ್ತಿ ಆದರೂ ಆಗ್ಬೋದು ಅಂತೀರಿ? ಆಗ್ಬಹುದು ಸರ್, ಬಟ್ ಆದರೆ ಈಗ ನಮ್ಮ ಕೊಡಗು ಜಿಲ್ಲೆ ಫುಲ್ ಪ್ಲಾಂಟೇಶನ್ ಇರೋದ್ರಿಂದ ಜನರಲ್ಲಿ ಸ್ವಲ್ಪ ಪಶುಪಾಲನೆ ಬಗ್ಗೆ ಆಸಕ್ತಿ ಅಷ್ಟು ಹೆಚ್ಚಿನದಾಗಿಲ್ಲ. ಹೀಗೆ ಸ್ವಲ್ಪ ಮಟ್ಟಿಗೆ ಹಂದಿ ಸಾಕಾಣಿಕೆ ಇರ್ಬೋದು ಅಥವಾ ಕೋಳಿ ಸಾಕಣೆ ಇದ್ರ ಬಗ್ಗೆ ಒಲವು ತೋರಿಸ್ತಾ ಇದಾರೆ, ಬಟ್ ದನಗಳ ಬಗ್ಗೆ ಅಂತ ಏನು ಪ್ರೋತ್ಸಾಹದಾಯಕವಾಗಿ ಕಾಣ್ತಾ ಇಲ್ಲ. ಹಾಲು ಉತ್ಪಾದನೆ, ಹಾಲು ಉತ್ಪಾದನೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನದಾಗಿ ಇಲ್ಲಿ ರೈತರು ಅವರಿಗೆ ಬೇಕಾದಂತ ಒಂದು ಸಗಣಿ ಗೊಬ್ಬರದ ಉದ್ದೇಶಕ್ಕಾಗಿ ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇನ್ನು ಈ ಬೇಸಿಗೆಯಲ್ಲಿ ಉಷ್ಣಾಂಶದ ತೀವ್ರವಾದ ಏರಿಕೆಯಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ವಿಶೇಷವಾಗಿ ಮನುಷ್ಯರು ಕೂಡ ಎದುರಿಸ್ತಾರೆ, ಜಾನುವಾರುಗಳು ಕೂಡ ಇದಕ್ಕೆ ಹೊರತಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಜಾನುವಾರುಗಳು ಮೂಕ ಪ್ರಾಣಿಗಳು, ಮನುಷ್ಯರ ಮೇಲೆ ಅವಲಂಬಿತ ಆಗಿರ್ತವೆ. ನಾವು ಯಾವ ರೀತಿಯ ಒಂದು ಲಕ್ಷಣಗಳನ್ನು ನೋಡಿ ಈ ಜಾನುವಾರು ಬೇಸಿಗೆ ಉಷ್ಣಾಂಶದಿಂದ ಬಳಲ್ತಾ ಇದೆ ಅಂತ ತಿಳ್ಕೊಬೋದು? ಏನೇನು ಲಕ್ಷಣಗಳು ಇರ್ತವೆ? ಈಗ ನಮ್ಮ ಸ್ಥಳೀಯ ಜಾನುವಾರುಗಳು ಉಷ್ಣಾಂಶವನ್ನು ತಡ್ಕೊಳ್ಳೋ ಶಕ್ತಿ ಹೊಂದಿದ್ದೇವೆ. ಸ್ಥಳೀಯ ಎಮ್ಮೆಗಳಿದೆ, ಅವಕ್ಕೆ ಸ್ವಲ್ಪ ಉಷ್ಣಾಂಶ ತಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದೇ ಬಿಟ್ಟರೆ ನಮ್ಮಲ್ಲಿ ಹೆಚ್ಚಿನದಾಗಿ ಇರ್ತಕ್ಕಂಥ ಮಿಶ್ರ ದನಗಳಿಂದ ಇವುಗಳು 5-4-5 ದಶಕಗಳಿಂದ ಇಲ್ಲಿ ಬಂದು ಹೊಂದಿಕೊಂಡಿದ್ರು ಕೂಡ ಅವೆಲ್ಲ ವಿದೇಶಿ ತಳಿಗಳು, ಅವುಗಳಿಗೆ ನಮ್ಮ ಈ ಒಂದು ಉಷ್ಣಾಂಶದ ವೈಪರೀತ್ಯವನ್ನು ತಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಮ್ಮ ಕೊಡಗು ಮಟ್ಟಿ ಹೇಳೋದಾದರೆ ಕೊಡಗಿಗೆ ನಾವು 32-34 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಷ್ಟು ನೋಡಿದಂಥದ್ದು ಮುಂದಿನ ಕೆಲವು ವರ್ಷಗಳು ಬಂದು ಬರಬಹುದು. ಹಾಗಿರುವಾಗ ಅವು ಜಾನುವಾರುಗಳಿಗೆ 18-25 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಇರತಕ್ಕಂಥ ಒಂದು ಒಳ್ಳೆ ಒಂದು ಅವರಿಗೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಉಷ್ಣಾಂಶ. ಅದರ ಮೇಲೆ ಹೋದಾಗ ದನಗಳಿಗೆ ಸ್ವಲ್ಪ ಸಮಸ್ಯೆಗಳು ಕಾಣ್ತವೆ. ಏನಾಗುತ್ತೆ, ಈಗ ನಾವು ದನಗಳನ್ನ ಮೇಲೆ ಬಿಟ್ಟಾಗ ಅವಕ್ಕೆ ಉಸಿರಾಡ ತೊಂದರೆ ಇರ್ತದೆ, ಬಾಯಿ ಬಿಟ್ಟು ಉಸಿರಾಡ್ತಾ ಇರ್ತವೆ, ಹಾಗೆ ಅತಿಯಾಗಿ ಜಲ್ಲನ್ನು ಸುರಿಸ್ತಾ ಇರ್ತವೆ. ಮತ್ತೆ ಜಾನುವಾರುಗಳನ್ನ ನಾವು ಬಿಸಿಲಲ್ಲಿ ಮೇಯಕ್ಕೆ ಬಿಟ್ಟಾಗ ಅವು ನೆರಳು ನಡೆ ಹೋಗಿ ಆಶ್ರಯವನ್ನು ಪಡ್ಕೊಳ್ತವೆ. ಸಾಮಾನ್ಯವಾಗಿ ಜಾನುವಾರುಗಳು ಅವು ಹೊಟ್ಟೆ ತುಂಬ ಮೇಯ್ದು ಆಮೇಲೆ ಶಾಂತಿ ಮಲ್ಕೊಂಡು ಅವು ಮೆಲ್ಕ್ ಹಾಕ್ತಾವಂತ ಪ್ರಾಣಿಗಳು. ಆದ್ರೆ ಇಲ್ಲಿ ಏನಾಗುತ್ತೆ, ಈ ಒಂದು ಉಷ್ಣಾಂಶದ ಹೆಚ್ಚು ಇರೋದ್ರಿಂದ ಅವು ಮಲ್ಕೊಳಕ್ಕೆ ಹೋಗೋದಿಲ್ಲ, ಬೆಳಗ್ಗೆ ಸಂಜೆ ನಿಂತ್ಕೊಂಡು ಕಾಲ ಕಳೀತಾ ಇರ್ತವೆ. ಹಾಗೆ ದೇಹದ ತಾಪಮಾನ ಕೂಡ 105-107 ಡಿಗ್ರಿ ಫ್ಯಾರನ್ಹೀಟ್ ವರೆಗೂ ಹೋಗುತ್ತೆ. ಅವಕ್ಕೆ ಏನಾಗುತ್ತೆ, ಮತ್ತೆ ದೇಹದ ಉಷ್ಣಾಂಶ ಕಳ್ಕೊಳ್ಳೋಕೆ ಮೈಯಲ್ಲೆಲ್ಲ ಸ್ವೆಟ್ ಗ್ಲ್ಯಾಂಡ್ಸ್ ಇದ್ರೂ ಕೂಡ ಹೆಚ್ಚಿನದಾಗಿ ಮೂಗಲ್ಲಿ ಇರತಕ್ಕಂಥ ಮಸಲ್ ಮೂಗಿನ ಅಲ್ಲಿಯೂ ಮತ್ತೆ ಪಾದಗಳ ಮೂಲಕವೇ ಅವು ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಕಳ್ಕೊಳ್ತವೆ. ಹಾಗೇನೆ ನಿರ್ಜಲತೆ, ಡಿಹೈಡ್ರೇಷನ್, ಡಿಹೈಡ್ರೇಷನ್ ತುಂಬ ಆಗುತ್ತೆ. ತೀವ್ರಗತಿಯಲ್ಲಿ ಡಿಹೈಡ್ರೇಷನ್ ಆದಾಗ ಕಣ್ಣುಗಳೆಲ್ಲ ಒಳಗೆ ಹೋದಾಗೆ ಭಾವಿಸ್ತವೆ, ಹಾಗೆ ಹೃದಯ ಬೆಳೆತ ಹೆಚ್ಚಾಗಿ ಕೆಲವು ಟೈಮ್ ಸ್ಕಿನ್ ಪಿಂಚ್ ಅಂತ ಹೇಳ್ತೀವಿ ನಾವು, ಅಂತ ನೋಡ್ಲಿಕ್ಕೆ ಡಿಹೈಡ್ರೇಷನ್ ಲೆವೆಲ್ ನೋಡ್ಲಿಕ್ಕೆ ಅದು ಚರ್ಮನ ಒಂದ್ಸಲ ನಾವು ಎಳೆದು ನೋಡಿದಾಗ ಅದು ತಕ್ಷಣ ಬಿಟ್ಟಾಗ ಅದು ಒಂದು 10-20 ಸೆಕೆಂಡ್ ಒಳಗೆ ಪುನಃ ನಾರ್ಮಲ್ ಸ್ಥಿತಿಗೆ ಹೋಗಬೇಕು. ಅದೇ ಡಿಹೈಡ್ರೇಷನ್ ಜಾಸ್ತಿ ಆದಾಗ ಅದು ಕೂಡ ಇರಲ್ಲ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ನಾವು ಅದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಳ್ಳದೇ ಇದ್ರೆ ಸಾವನ್ನಪ್ಪಂಥ ಸಂದರ್ಭಗಳು ಕೂಡ ಇರ್ತವೆ. ಅಂದ್ರೆ ನಿರ್ಜಲೀಕರಣದ ಸಮಸ್ಯೆಯನ್ನು ಕೂಡ ಅವು ಎದುರಿಸ್ತವೆ ಅಂತ ಹೇಳಬಹುದು. ಜೊತೆಗೆ ವಿಪರೀತ ಉಷ್ಣಾಂಶ ಇದ್ದಾಗ ಆಹಾರ ಸೇವನೆ ಕೂಡ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಏನೆಲ್ಲ ಪರಿಹಾರೋಪಾಯಗಳನ್ನ ಮಾಡಬೇಕಾಗತ್ತೆ ಈ ಬೇಸಿಗೆಯ ತೀವ್ರತೆಯಿಂದ ಅವು ನರಳ್ತಾ ಇರುವಾಗ? ಹೌದು, ನಾನು ನಮ್ಮ ಪಶುಪಾಲಕರಿಗೆ ಏನ್ ಹೇಳ್ತೀನಿ ಅಂದ್ರೆ, ಇಂಥ ಸಂದರ್ಭದಲ್ಲಿ ಜಾನುವಾರುಗಳನ್ನ ಆದಷ್ಟು ನಾವು ಬೆಳಗಿನ ಹೊತ್ತಿನಲ್ಲಿ ಮೇಲಿಗೆ ಬಿಡಬೇಕು. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ದನಗಳನ್ನ ಕೊಟ್ಟಿಗೆನಲ್ಲಿ ಕಟ್ಟಾಕೊಳ್ಳೋದು ಒಳ್ಳೇದು ಅಂತ. ಬೆಳಿಗ್ಗೆ ಬಿಡೋದು ಒಂದು 11-12 ಗಂಟೆ ಮೇಲೆ ಕಟ್ಟಾಕೋದು, ಒಂದು 4 ಗಂಟೆ ಮೇಲೆ ಬಿಟ್ಟು ಮೇಯಿಸ್ತಕ್ಕಂಥ ಪದ್ಧತಿ ಇರುವಂತವ್ರಿಗೆ ಅದು. ಮತ್ತೆ ಕೊಟ್ಟಿಗೆಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಜಾನುವಾರು ಮಾಲೀಕರಿಗೆ ಏನಂತ ಹೇಳ್ತೀನಿ ಅಂದ್ರೆ, ಕೊಟ್ಟಿಗೆ ಒಳಗೆ ಉಷ್ಣಾಂಶ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕೊಟ್ಟಿಗೆಗಳೆಲ್ಲ ಅದು ಕೂಡ ಮೇಲೆ ಶೀಟು ಅಥವಾ ಶೀಟ್ ಇರ್ತದೆ, ಅದು ಉಷ್ಣಾಂಶ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಸೌಲಭ್ಯ ಇತ್ತು ಅಂದ್ರೆ ಅಟ್ಲೀಸ್ಟ್ ನಾವೀಗ ಅವ್ರಿಗೆ ಸ್ವಲ್ಪ ಫ್ಯಾನ್ಗಳನ್ನ ಅಳವಡಿಕೆ ಮಾಡಬಹುದು. ಸೀಲಿಂಗ್ ಫ್ಯಾನ್ಗಳು ಅಳವಡಿಕೆ ಮಾಡೋದ್ರಿಂದ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೇನೆ ತುಂತು ನೀರಾವರಿ, ಸ್ವಲ್ಪ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ ಹತ್ರ ಸ್ಪ್ರಿಂಕ್ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದು ಗಂಟೆಗೆ ಒಂದೊಂದು 5-5 ನಿಮಿಷದಷ್ಟು ಸ್ಪ್ರಿಂಕ್ಲ್ ಮಾಡಿ ಅಟ್ಲೀಸ್ಟ್ ದೇಹದ ಉಷ್ಣಾಂಶವನ್ನ ನೀರು ಹವಿಯಾಗುವ ಮೂಲಕ ಕಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬಹುದು. ಹಾಗೇನೆ ಮೇವನ್ನು ಅಷ್ಟೇ, ತಾವು ಹೇಳಿದಾಗೆ ಮೇವು ತಿನ್ನೋದು ಕೂಡ ಉರಿ ಬಿಸಿಲಲ್ಲಿ ಮೇವು ತಿನ್ನೋದು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಮೇವು ಕೊಡ್ತಕ್ಕಂಥ ಸಮಯನ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೇದು. ತಂಪತ್ತು ಬೆಳಗಿನ ಟೈಮು ಸಂಜೆ ಟೈಮು ರಾತ್ರಿ ಹೊತ್ತು ಮೇವು ಹೆಚ್ಚಿಗೆ ಆಗ್ತಕ್ಕಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಈ ನಮ್ಮ ಮೇಲ್ಛಾವಣಿ ಇರುತ್ತಲ್ಲ, ಮೇಲ್ಛಾವಣಿ ಒಂದು ಮೇಲೆ ಹಾಕೋದು ಕೂಡ ಆಗುತ್ತೆ. ಮೇಲ್ಛಾವಣಿ ಮೇಲೆ ತೆಂಗಿನ ಗರಿ ಹಾಕಿ ಅದಕ್ಕೆ ನೀರಾವರಿ ಸೌಲಭ್ಯ ಮಾಡಬಹುದು. ಮತ್ತೆ ರೈತರು ಕೊಟ್ಟಿಗೆ ಬದುಗಳಲ್ಲಿ ದೊಡ್ಡ ಮರಗಳನ್ನು ಬೆಳೆಸಿ ನೆರಳಿನ ಮಾಡಿಕೊಂಡ್ರೆ ಕೊಟ್ಟಿಗೆ ಇದು ವಾತಾವರಣ ತಂಪಾಗಿರುತ್ತದೆ. ಹಾಗೇನೆ ಸ್ನೋ ಬೇಕರಿ ಇರತಕ್ಕಂಥ ಗೋಡೆಗಳ ಜಾಗದಲ್ಲಿ ಚೀಲಗಳನ್ನ ಕಟ್ಟಾಕಿ ಅದಕ್ಕೆ ಸ್ವಲ್ಪ ನೀರಿನ ಸಿಂಪಡಣೆ ಮಾಡಿ ತಂಪಾದ ಹವೆ ಬರೋ ತರ ವ್ಯವಸ್ಥೆ ಮಾಡ್ಕೊಳ್ಬಹುದು. ಈ ತರ ಎಲ್ಲ ಮಾಡಿ ಗಾಳಿ ಸಂಚಾರಕ್ಕೆ ಅವಕಾಶ ಇರುತ್ತೆ, ಗಾಳಿ ಸಂಚಾರ ಅವಕಾಶ ಇರಬೇಕು, ಅದಷ್ಟು ಸ್ವಲ್ಪ ತಂಪು ಗಾಳಿ ಬರಲಿಕ್ಕೆ ಅವಕಾಶ. ಎಲ್ಲಿ ನೆರಳಿನ ಮರ ಇರ್ತವೆ ಅದಕ್ಕೆ ಕಟ್ಟಿರೋ ಇನ್ನೂ ಒಳ್ಳೆಯದು, ಸಂದರ್ಭ ಒಳ್ಳೆಯದು, ಗಾಳಿ ಸಂಚಾರನೂ ಇರುತ್ತೆ, ನೆರಳು ಇರುತ್ತೆ, ಹೌದೌದು, ಒಳ್ಳೆ ನೀರು ಕೊಡಬೇಕು, ಹೌದೌದು. ಮತ್ತೆ ಯಥೇಚ್ಛವಾಗಿ ನೀರನ್ನು ಕೊಡಬೇಕಾಗುತ್ತೆ. ಒಂದು ಜಾನುವಾರು ಕನಿಷ್ಠ ಒಂದು 30-40 ಲೀಟರ್ ಮೇಲೆ ನೀರು ಕುಡಿತದೆ, ಅಷ್ಟೊಂದು ಯಥೇಚ್ಛವಾಗಿ ನೀರು ಕುಡಿಯುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಬೇಸಿಗೆಯಲ್ಲಿ ಇನ್ನೂ ಜಾಸ್ತಿ ಆಗಬಹುದು, ಹೌದು, 40-50 ಲೀಟರ್ ಅವರು ಆಗಬಹುದು. ಅದಕ್ಕೆ ನೀರಿನ ಒಂದು ವ್ಯವಸ್ಥೆಯನ್ನು ಕೊಟ್ಟಿಗೆಯಲ್ಲಿ ಇರತಕ್ಕಂಥ ಜಾನುವಾರುಗಳಿಗೆ ಒದಗಿಸ್ತೀವಿ. ಹೊರಗೆ ಬಿಟ್ಟು ಜಾನುವಾರುಗಳಿಗೆ ಕೂಡ ಈಗ ಕೆರೆ ಕಟ್ಟೆಗಳಲ್ಲಿ ನೀರು ಇಲ್ದಿರೋದ್ರಿಂದ ನಾವು ನೀರಿನ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ. ಮತ್ತೆ ಒಂದೇ ಸರಿ ನಾವು ಮೇವನ್ನು ಕೊಡೋದ್ರ ಬದಲು ಅದನ್ನ ಭಾಗ ಭಾಗವಾಗಿ 3-4 ಸಲ ಭಾಗ ಕೊಡೋದು ಒಳ್ಳೆಯದು. ಮತ್ತೆ ಮೇವು ಕೊಡೋದು ಅಂತ ಹೇಳಿದಾಗ ನಾವು ಡೆನ್ಸಿಟಿ ಪೇಷನ್ಸ್ ಹೇಳ್ತೀವಿ, ಅಂದ್ರೆ ಸಣ್ಣ ಅಲ್ಪ ಪ್ರಮಾಣದಲ್ಲಿ ತಿಂದರೂ ಕೂಡ ಅವಕ್ಕೆ ಬೇಕಾದಂತ ಪೌಷ್ಟಿಕಾಂಶ ಸಿಗೋ ತರ ಇರಬೇಕು, ಸಿಗೋ ತರ ಆಗಬೇಕು. ಆ ತರ ಅಟ್ಲೀಸ್ಟ್ ನಾವೀಗ ಏನು ಮಿಶ್ರದಲ್ಲಿ ದನಗಳಿಗೆ ತಿಂಡಿ ಮಿಶ್ರಣ ಏನು ಮಾಡ್ತೀವಿ ಅಂತ ಮಿಶ್ರಣ ಕೊಟ್ಟು ಅದನ್ನ ಪೂರೈಸಬೇಕಾಗುತ್ತೆ. ಯಾಕಂದ್ರೆ 10 ಕೆಜಿ ತಿನ್ನೋ ಬದಲು ಒಂದು 2 ಕೆಜಿ ತಿಂಡಿ ಮಿಶ್ರಣ ತಿಂದ್ರೆ ಅದಿರೋ ಒಂದು ಬೇಕಾದಂತ ಒಂದು ಆಹಾರದ ಏನು ಪೌಷ್ಟಿಕಾಂಶಗಳು ಬೇಕು ಅದನ್ನ ಪೂರೈಸಂಗೆ ಆ ತರ ಮಾಡ್ಕೊಳ್ಬೇಕು. ಅಂದ್ರೆ ಯಾರ್ಯಾರು ರೈತರಿಗೆ ಸ್ವಲ್ಪ ಸೌಲಭ್ಯ ಇರುತ್ತೆ ಅಂತವ್ರು ಹಸಿರು ಹುಲ್ಲು ಕೊಟ್ಟರೆ ಒಳ್ಳೇದಲ್ವಾ? ಹಸಿರು ಮಿಲ್ಲು ವ್ಯವಸ್ಥೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ನಾವು ಹಸಿರು ಮೇಲು ಹುಲ್ಲಿನ ಏನು ಈಗ ಈ ಬೇಸಿಗೆ ಆದ್ರಿಂದ ನೈಸರ್ಗಿಕವಾಗಿ ಸಿಕ್ತಕ್ಕಂಥ ಹಸಿರು ಮೇವು ಸಿಗೋದು ಕಡಿಮೆ. ಆದರೆ ನಮ್ಮಲ್ಲಿ ಕೊಡಗಿನಲ್ಲಿ ಯಥೇಚ್ಛವಾಗಿ ಈ ಮರಗಿಡಗಳಿದ್ದಾವೆ, ಟಾಪ್ ಶೇಡ್ ಟ್ರೀಸ್ ಇದಾವೆ, ಗ್ಲಿಡಿಸಿಡಿಯಾ ಇರ್ಬೋದು, ಸುಬಾಬುಲ್ ಇರ್ಬೋದು, ಮತ್ತೆ ನಮ್ಮ ಹಾಲ್ವಾಣ ಇರ್ಬೋದು, ಹಾಲ್ವಾಣ ಇರ್ಬೋದು, ಇಂಥವೆಲ್ಲ ತುಂಬಾ ಇದೆ. ಇದನ್ನೆಲ್ಲ ಬಳಕೊಂಡು ಕೊಡಬಹುದು. ಜೊತೆಗೆ ಸರ್ಕಾರದ ವತಿಯಿಂದ ಕೂಡ ನಾವೀಗ ಮಿನಿಕಿಟ್ಗಳನ್ನು ವಿತರಣೆ ಮಾಡ್ತಾ ಇದೀವಿ. ಈಗಾಗಲೇ ಒಂದು ರೌಂಡ್ ವಿತರಣೆ ಮಾಡಿದೀವಿ, ಪುನಃ ಈಗ ಕೂಡ ಪುನಃ ವಿತರಣೆ ಮಾಡ್ತೀವಿ. ನೀರಾವರಿ ಸೌಲಭ್ಯ ಇರ್ತಕ್ಕಂಥ ರೈತರಿಗೆ ಅಟ್ಲೀಸ್ಟ್ ಮೇವು ಬೆಳ್ಕೊಳ್ಳಿಕ್ಕೆ ಬೆಳೆಗಳ ಬೀಜ ಇರುತ್ತೆ, ಮೇವು ಬೀಜ ಬೆಳೆ, ಹೌದು ಹೌದು. ಎಟಿಎಂ ಆಫ್ರಿಕನ್ ಟಾಲ್ ಮೇಜ್ ಅಂತಕ್ಕಂಥ ಒಂದು ಇದು ಮೇಜ್ದ ಬೀಜ ಇದೆ, ಮತ್ತೆ ಸೋರ್ಗಮ್ ಅಂತ ಮಲ್ಟಿಕಟ್ ಅದು 2-3 ಕೂಳೆ ಬೆಳೆಗಳು ತೆಗಿಬಹುದು ಮಲ್ಟಿಕಟ್ ಅಲ್ಲಿ. 60-80 ದಿನದಲ್ಲಿ ಮೊದಲನೇ ಬೆಳೆ ತೆಗಿಬಹುದು, ಆಮೇಲೆ ಕೂಡ ಕತ್ತರಿಸಿಕೊಂಡು ಪುನಃ 2-3 ಕೂಳೆ ಬೆಳೆ ತೆಗಿಬಹುದು. ಯಾವ್ದ್ರಲ್ಲಿ? ಸೋರ್ಗಮ್ ನಲ್ಲಿ. ಆಫ್ರಿಕನ್ ಟಾಲ್ ಮೇಜ್ ಇಳುವರಿ ಜಾಸ್ತಿ ಇರುತ್ತೆ, ಬಟ್ ಒಂದೇ ಬೆಳೆಗೆ ಆಗುತ್ತೆ ಅದು, ಒಂದು ಬೆಳೆ ಮಾತ್ರ. ನೀರಾವರಿ ಸೌಲಭ್ಯ ಇರುವಂತಹ ರೈತರಿಗೆ ಕೊಡ್ಲಿಕ್ಕೆ ಅದನ್ನ ಯೋಚನೆ ಮಾಡ್ತೀವಿ. ಮುಂಗಾರು ಮತ್ತೆ ಮಳೆಗಾಲದಲ್ಲಿ ಎಲ್ಲರಿಗೂ ಕೊಡ್ತೀರಿ? ಆ ಟೈಮಲ್ಲಿ ಕೊಡ್ತೀವಿ. ಜೊತೆಗೆ ರೈತರು ಏನ್ ಮಾಡ್ಕೋಬೇಕು, ಸ್ವಲ್ಪ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಪೌಷ್ಟಿಕಾಂಶದ ನಾನು ಆಗಲೇ ಹೇಳಿದಾಗೆ ನಾವು ಬರೀ ಹಸಿ ಹುಲ್ಲು ಒಣ ಹುಲ್ಲು ಕೊಡೋ ಜೊತೆಗೆ ನಾವು ತಿಂಡಿ ಮಿಶ್ರಗಳನ್ನು ಕೊಡುವಂತ ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತೆ ಈಗ ನಾನು ಆವಾಗಲೇ ಹೇಳಿದಾಗ ಜಾನುವಾರುಗಳು ಜಲ್ಲು ಸುರಿಸಿಕೊಂಡು ಬಾಯಿ ಬಿಟ್ಕೊಂಡು ಉಸಿರಾಡೋದ್ರಿಂದ ಜಲ್ನಲ್ಲಿ ಇರ್ತಕ್ಕಂಥ ಬೈಕಾರ್ಬೋನೇಟ್ ಅಂತ ಅಯಾನ್ಸ್ ಹೋಗ್ಬಿಡ್ತವೆ. ಇದು ಜಾನುವಾರುಗಳಿಗೆ ಜೀರ್ಣಾಂಗದಲ್ಲಿ ಬೇಕಾದಂತ pH ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇನು ಅವರಿಗೆ ಒಂದು ಸಲಹೆ ಕೊಡ್ತೀನಿ ಅಂದ್ರೆ, ನಾವು ಕೊಡ್ತಕ್ಕಂಥ ತಿಂಡಿ ಮಿಶ್ರಣದಲ್ಲಿ ದಿನಕ್ಕೆ 1-2 ಚಮಚದಷ್ಟು ನಮ್ಮ ಅಡಿಗೆ ಸೋಡಾ, ಏನು ನಾವು ಬೇಕಿಂಗ್ ಸೋಡಾ ಏನು ಹೇಳ್ತೀವಿ ಮನೇಲಿ ಉಪಯೋಗಿಸಕ್ಕಂಥ ಅಡಿಗೆ ಸೋಡಾ ಏನಿದೆ ಅದು 1-2 ಎಷ್ಟು ಹಾಕೊಂಡ್ರಿಂದ ನಮಗೆ ಒಂದು pH ಅನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗೇನೆ ಜಾನುವಾರುಗಳಿಗೆ ತಿಂಡಿ ಮಿಶ್ರಣ ಕೊಡೋದ್ರಿಂದ ಹೊಟ್ಟೆ ಉಬ್ಬರ ಆಗ್ತಕ್ಕಂಥದ್ದು ಅದನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ತಿಂಡಿ ಮಿಶ್ರಣವನ್ನು ಕೂಡ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಹೌದು ಹೌದು, ಅತಿಯಾಗಿ ಕೊಟ್ರೆ ಹೌದು. ಹಾಗೇನೆ ಕ್ಯಾಲ್ಸಿಯಂ ಫಾಸ್ಫರಸ್ ಇರ್ತಕ್ಕಂಥ ಲವಣ ಮಿಶ್ರಣ ನಮ್ಮಲ್ಲಿ ಇರ್ತದೆ, ಅದನ್ನು ಕೊಡಬಹುದು. ಮತ್ತೆ ಇತ್ತೀಚೆಗೆ ಸಾಲ್ಟ್ ಲಿಕ್ಸ್ ಅಂತ ಲಿಕ್ಕಿ ಬೆಲೆಗಳು ಅಂತ ಅದನ್ನು ತಂದು ಕೊಟ್ಟಿಲ್ಲಿ ಇಡಬಹುದು. ಯಾಕಂದ್ರೆ ಅದನ್ನು ನಮಗೆ ಎಲ್ಲ ಜಾನುವಾರಿಗೂ ಬೇಕಾಗುತ್ತೆ. ಅದು ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮಿಶ್ರ ದನಗಳಿಗೆ ಅಂತಲ್ಲ, ಇಂಥ ಒಂದು ಕಡು ಬೇಸಿಗೆ ಈ ಸಮಯದಲ್ಲಿ ಬೇರೆ ಉಳುಮೆ ಮಾಡತಕ್ಕಂಥ ಎತ್ತುಗಳಿರ್ಬೋದು ಅಥವಾ ನಮ್ಮ ನಾಟಿ ದನಗಳು ಕೂಡ ಇವು ಬೇಕಾಗುತ್ತೆ. ಇದನ್ನು ಕೊಟ್ಟಿಗೆನಲ್ಲಿ ನಾವು ಒಂದೊಂದು ಕಡೆ ನೆಕ್ಕಿ ಬೆಲೆಗಳನ್ನ ಇಟ್ಟರೆ ಅವಕ್ಕೆ ಬೇಕಾದಂತ ನೆಕ್ತಾ ಇರ್ತವೆ. ಟೈಮ್ ಬಿದ್ದಾಗ ಕೊಟ್ಟಿಗೆಯಲ್ಲಿ ಕಟ್ಟಿರೋ ಸಮಯದಲ್ಲಿ ಅದನ್ನು ನೆಕ್ತಾ ಇರ್ತವೆ. ಹಾಗೇನೆ ಸಣ್ಣ ಪ್ರಮಾಣದಲ್ಲಿ ಬೇಕಾದಂತ ಲವಣಗಳು ಅವಕ್ಕೆ ಲಭ್ಯ ಆಗುತ್ತೆ. ಮತ್ತೆ ಈ ಎಮ್ಮೆ ಮತ್ತೆ ಹಂದಿಗಳಿದಾವಲ್ಲ, ಇವುಗಳಲ್ಲಿ ಬೆವರನ್ನ ಹೊರಹಾಕುವಂತ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗಿದ್ದಾಗ ಅವು ಈ ಉಷ್ಣದ ಪರಿಣಾಮಕ್ಕೆ ಹೆಚ್ಚು ಒಳಗಾಗಬಹುದಲ್ಲ? ಹೌದು ಹೌದು ಹೌದು. ಎಮ್ಮೆಗಳಲ್ಲಿ ಸಮಸ್ಯೆ ಅಂದ್ರೆ ಎಮ್ಮೆಗಳಲ್ಲಿ ಬೆವರು ಗ್ರಂಥಿಗಳು ಕಮ್ಮಿ ಅನ್ನೋದಕ್ಕಿಂತ ಅವು ಕಪ್ಪು ಚರ್ಮ ಆದ್ರಿಂದ ಸೂರ್ಯನ ಕಿರಣವನ್ನು ಹೆಚ್ಚಿನದಾಗಿ ಹೀರ್ಕೊಳ್ತವೆ. ಅವಕ್ಕೆ ಸ್ವಲ್ಪ ಬೇಸಿಗೆ ಸಹಿಸಿಕೊಳ್ಳೋ ಕಷ್ಟ, ಸ್ವಲ್ಪ ಕಷ್ಟನೇ. ಅದಕ್ಕೆ ನೈಸರ್ಗಿಕ ನಾವು ಸಾಕುವಾಗಾದ್ರೆ ನೀರಲ್ಲಿ ಹೋಗಿ ಹೊರಳಾಡ್ತವೆ, ವ್ಯಾಲರಿಂಗ್ ಅಂತ ಹೇಳ್ತೀವಲ್ಲ, ಆ ತರ ನೀರಲ್ಲಿ ಹೊರಳಾಡ್ತವೆ. ಹೊರಳಾಡೋ ಮೂಲಕ ಆ ನೀರು ಹಾವಿ ಆಗುವಾಗ ಹಾಗೇನೆ ದೇಹದ ಉಷ್ಣಾಂಶವನ್ನು ಕಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದೇ ತರ ಅಂತ ಹೇಳಿದಾಗ ಹಂದಿಗಳಲ್ಲೂ ಕೂಡ ಇದೇ ಸಮಸ್ಯೆ. ಹಂದಿಗಳಲ್ಲೂ ಕೂಡ ಬೆವರು ಗ್ರಂಥಿಗಳು ಬರೀ ಮೂಗು ಮತ್ತೆ ಪಾದದ ಕೆಳಗೆ ಮಾತ್ರ ಇರುತ್ತೆ.

ಅಂದ್ಕೊಂಡಿದ್ದೀವಿ. 2030 ಈ ಒಂದು ರೋಗವನ್ನು, ಹಿಂದೆ ದೊಡ್ಡ ರೋಗ ಇಂಥ ರೋಗಗಳನ್ನು ನಿರ್ಮೂಲನೆ ಮಾಡಿದ್ದೀವಿ, ಅದೇ ಥರ ಕಾಲುಬಾಯಿ ರೋಗವನ್ನು ಕೂಡ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಸತಾಸೆಯಿಂದ ಕೇಂದ್ರ ಸರ್ಕಾರ ಇದಕ್ಕೆ ತುಂಬಾ ಉತ್ತೇಜನ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ. ಅಂದ್ರೆ ಇದು ಕಲುಷಿತ ಆಹಾರ ಮತ್ತು ನೀರಿನಿಂದನೇ ಹರಡೋದು, ಇದು ಗಾಳಿಯಲ್ಲಿ ಹರಡತಕ್ಕಂಥ ಕಾಯಿಲೆ ವೇಗವಾಗಿ ಹರಡುತ್ತೆ. ಇವತ್ತು ಒಂದು ದಿನ ಕಂಡ್ರೆ ನಾಳೆ ದಿನ ನಮ್ಮ ಕೊಟ್ಟಿಗೆ ಪೂರ್ತಿ ಜಾನುವಾರುಗಳಿಗೆ ಎಫೆಕ್ಟ್ ಆಗಿರುತ್ತದೆ. ಮತ್ತೆ ಇದರಿಂದ ಈ ಒಂದು ಕಾಯಿಲೆಗೆ ತುಂಬಾ ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ, ಇದು ನಮ್ಮ ದೇಶದ ರಫ್ತು ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. ಹಾಲು ಮತ್ತೆ ಹಾಲು ಉತ್ಪನ್ನಗಳನ್ನ ನಮಗೆ ರಫ್ತು ಮಾಡಲಿಕ್ಕೆ ಏನು ಅಭಿವೃದ್ಧಿ ಹೊಂದಿರೋ ದೇಶಗಳೇನಿದೆ ಅವೆಲ್ಲ ಈ ಒಂದು ಕಾಯಿಲೆ ನಿರ್ಮೂಲನೆ ಮಾಡ್ಕೊಂಡಿದ್ದೇವೆ. ಹಾಲು ಉತ್ಪಾದನೆಯಲ್ಲಿ ನಾವು ವಿಶ್ವದಲ್ಲಿ ನಮ್ಮ ಮೊದಲನೇ ಸ್ಥಾನ ಇದ್ರೂ ಕೂಡ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಅಭಿವೃದ್ಧಿ ಹೊಂದಿರೋ ದೇಶಗಳಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ನಮ್ಮಿಂದ ಇದನ್ನು ತಗೊಳ್ತಾ ಇಲ್ಲ, ಯಾಕಂದ್ರೆ ಹಾಲು ಬೈಜರ ನಿರ್ಮೂಲನೆ ಮಾಡೋವರೆಗೂ ತಗೊಳ್ತಾ ಇಲ್ಲ. ಹಾಗಾಗಿ ಕಾಯಿಲೆವನ್ನ ನಿಯಂತ್ರಣ ಮಾಡಿ ಅದನ್ನ ನಿರ್ಮೂಲನೆ ಮಾಡೋದು ಕೂಡ ತುಂಬಾ ಮುಖ್ಯವಾದ ಒಂದು, ಅಂದ್ರೆ ಮುಖ್ಯವಾಗಿ ಬಾಯಿ ಮತ್ತು ಕಾಲಿನಲ್ಲಿ ಹುಣ್ಣುಗಳು ಕಂಡು, ಹೌದೌದು, ತುಂಬಾ ಜಲ್ಲು ಸುರಿಸ್ತಾ ಇರ್ತವೆ. ಹಾಗೇನೆ ಹೆಸರು ಹೇಳುವಾಗೆ ಕಾಲು ಮತ್ತೆ ಬಾಯಲ್ಲಿ ಹುಣ್ಣು ಇರುತ್ತೆ, ಒಸರದಲ್ಲಿ ಹುಣ್ಣು ಇರುತ್ತೆ, ದುರ್ವಾಸನೆ, ಹೌದೌದು ದುರ್ವಾಸನೆ ಬರುತ್ತೆ. ಮತ್ತೆ ಬೇಗ ವಾಸಿ ಆಗಲ್ಲ, ಕಾಲಲ್ಲಿ ಆಗ್ತಕ್ಕಂಥ ಗಾಯಗಳು ಬೇಗಾದ್ರೂ ವಾಸಿ ಆಗಲ್ಲ. ಮತ್ತೆ ಈ ಒಂದು ಜಾನುವಾರುಗಳಿಗೆ ಕಾಯಿಲೆ ಬಂದು ಹೋದ್ರೆ ಸಾವನ್ನಪ್ಪೋದು ಕಡಿಮೆ, ಇದರಿಂದ ಅಚಾನಕ್ಕೆ ಒಂದೆರಡು ತಿಂಗಳು ಕಳೆದು ವಾಸಿ ಆಗುತ್ತೆ. ವಾಸಿ ಆದರೂ ಕೂಡ ಈ ಜಾನುವಾರುಗಳು ಮುಂದೆ ಒಂದು ನಿಷ್ಪ್ರಯೋಜಕ ಬಿಡ್ತವೆ, ಯಾಕಂದ್ರೆ ಚೇತರಿಸಿಕೊಳ್ಳಲ್ಲ, ಯಾಕಂದ್ರೆ ಅವುಗಳ ಒಂದು ಥೈರಾಯ್ಡ್ ಗ್ರಂಥಿಗಳು ಈ ಒಂದು ಕಾಯಿಲೆ ಬಂದಾಗ ಡ್ಯಾಮೇಜ್ ಆಗಿರುತ್ತದೆ, ಅವಕ್ಕೆ ಉಷ್ಣಾಂಶ ಸಹಿಸಿಕೊಳ್ಳಕ್ಕೆ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತವೆ. ಉಷ್ಣಾಂಶದಲ್ಲಿ ನಮ್ಮ ಜಾನುವಾರುಗಳು ಈ ಮೇಲೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀವಲ್ಲ, ಅದು ಕಾಲುಬಾಯಿ ಬಂದ ಜಾನುವಾರುಗಳಿಗೆ ಯಾವ ಟೈಮಲ್ಲೂ ಕೂಡ ಮಳೆಗಾಲದಲ್ಲೂ ಕೂಡ ಒಂದು ಸ್ವಲ್ಪ ಬಿಸಿಲಿದ್ರು ಕೂಡ ಅವು ನೆರಳನ್ನು ಆಶ್ರಯ ಪಡೋದಕ್ಕೆ ಟ್ರೈ ಮಾಡ್ತೇವೆ. ಮತ್ತೆ ಕೆಲಸಗಳಿಗೆ ಬರೋದಿಲ್ಲ, ಏನು ನಮ್ಮ ಉಳುಮೆ ಕೆಲಸಕ್ಕೂ ಅವಕ್ಕೆ ಶಕ್ತಿ ಇರೋದಿಲ್ಲ, ನಿಶಕ್ತಿ ಹೊಂದಿರ್ತವೆ, ಹಾಗೆ ಗರ್ಭ ಕಟ್ಟೋದಿಲ್ಲ. ಕಾಲುಬಾಯಿ ಜ್ವರ ಬಂದು ಹೋದಂತ ಜಾನುವಾರು ಇರೋವರೆಗೂ ಪಶುಪಾಲಕನಿಗೆ ಸಮಸ್ಯೆ ಹೊರೆಯಾಗಿರುತ್ತೆ, ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾಗಿ ಈ ಒಂದು ಕಾಯಿಲೆ ನಿಯಂತ್ರಣ ಮಾಡಲಿಕ್ಕೆ ಲಸಿಕೆ ಒಂದೇ ದಾರಿ, ಇದನ್ನ ಚಾಚು ತಪ್ಪದೆ ಮಾಡಿಸಬೇಕು, ಯಾಕಂದ್ರೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಹೌದು, ರೈತರು ನಾವು ಕಳೆದ ಸಲ ಮಾಡಿದೀವಿ, 6 ತಿಂಗಳಿಂದ ಮಾಡಿದೀವಿ, ಪುನಃ ಬೇಕಾ ಅನ್ನೋದನ್ನ ಯೋಚನೆ ಮಾಡಿದೆ, ಪ್ರತಿ ಸಲ ಮಾಡ್ಕೊಳ್ಳೋದು ತುಂಬಾ ಪ್ರಮುಖ. ಈ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನ ಹೆಚ್ಚು ಸದ್ದು ಮಾಡಿದಂತ ಒಂದು ವೈರಸ್ ಕಾಯಿಲೆ ಅಂದ್ರೆ ಈ ಚರ್ಮಗಂಟು ರೋಗ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತ? ಅದೇ, ಕಳೆದ ಒಂದು 2 ವರ್ಷದಿಂದ ಈ ಒಂದು ಕಾಯಿಲೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ತುಂಬಾನೇ ಮಾಡಿದೆ. ಇದು ಆಫ್ರಿಕಾ ಮೂಲದ ಒಂದು ಸಿಡುಬು ರೋಗದ ಒಂದು ಪ್ರಭೇದ, ಇದು ಕ್ಯಾಪ್ರಿಪಾಕ್ಸ್ ಅಂತಕ್ಕಂಥ ವೈರಸ್ ಇಂದ ಬರತಕ್ಕಂಥದ್ದು. ಇದು ಆಫ್ರಿಕಾ ಖಂಡದಲ್ಲಿ ಇತ್ತು, ನಮ್ಮಲ್ಲಿ ಒಂದು 3-4 ವರ್ಷಗಳಿಂದ ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇತ್ತು. ಹೇಗೆ ಹರಡುತ್ತೆ ಇದು? ಇದನ್ನ ಹರಡಲಿಕ್ಕೆ ನೊಣಗಳು ಮತ್ತೆ ಉಣ್ಣೆಗಳಿಂದನೇ ಜಾಸ್ತಿ ಹರಡುತ್ತೆ ಇದರಿಂದನೇ. ಹಾಗಾಗಿ 2 ವರ್ಷದಿಂದ ನಮಗೆ ಸಮಸ್ಯೆ ಇತ್ತು. ಈ ವರ್ಷ ಕೂಡ ಈಗ ಕಾಲುಬಾಯಿ ಜ್ವರ ಆದಮೇಲೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಲಸಿಕೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದೇವೆ. ಇದು ನಿರ್ದೇಶನದಿಂದ ಸೂಚನೆ ಬಂದಿದೆ, ಅದು ಕೂಡ ಬರುತ್ತೆ ಅಂತ. ಈ ಒಂದು ಕಾಯಿಲೆಯಲ್ಲೂ ಕೂಡ ಅಷ್ಟೇ, ಜಾನುವಾರುಗಳ ಮೈ ಮೇಲೆ ಎಲ್ಲ ಕಡೆ ಗುಳ್ಳೆಗಳು ಕಾಣ್ತಾ ಇರ್ತವೆ, ಗುಳ್ಳೆಗಳೆಲ್ಲ ಹೊಡೆದು ಗಾಯಗಳಾಗಿ ನೊಣಗಳು ಕೂತು ಇಲ್ಲಿ ಕಚ್ಚಿದಕ್ಕ ನೊಣಗಳು ಬೇರೆ ಜಾನುವಾರು ಕಚ್ಚಿದಾಗ ಅಲ್ಲಿಗೂ ಹೊರಡುತ್ತವೆ, ಮತ್ತೆ ಗಾಯಗಳು ಬೇಗ ವಾಸಿ ಆಗಲ್ಲ. ಅಂದ್ರೆ ವಾಸಿ ಆದ್ರೆ ಗಂಟುಗಳೆಲ್ಲ ಹೋಗ್ತಾವ? ಫುಲ್ ಗಾಯ ಆಗಿದ್ದು ಓಪನ್ ಆಗಿದ್ದು ಹೋಗಲ್ಲ, ಹಾಗೆ ಅದು ಚರ್ಮದ ಮೌಲ್ಯ ಕೂಡ ಕಮ್ಮಿ ಆಗುತ್ತದೆ, ಚರ್ಮದ ಮೌಲ್ಯ ಕೂಡ ಕಮ್ಮಿ ಆಗುತ್ತೆ, ಯಾಕಂದ್ರೆ ಗಾಯ ಓಪನ್ ಆಗಿರೋ ಜಾಗಗಳಲ್ಲಿ ಬರಲ್ಲ, ಚರ್ಮ ವಿಕಾರವಾಗಿ ಕಾಣುತ್ತೆ, ಮತ್ತೆ ಗಂಟುಗಳೆಲ್ಲ ಅದು ದಪ್ಪಾಗಿ ನಡಿಲಿಕ್ಕೆ ಕೂಡ ಕಷ್ಟ, ನಿತ್ರಾಣಗೊಳ್ತವೆ, ಉತ್ಪಾದನೆ ಕಡಿಮೆ, ಖಂಡಿತ ಉತ್ಪಾದನೆ ತುಂಬಾ ಕಡಿಮೆ ಆಗುತ್ತೆ, ರೈತರಿಗೆ ಒಂದು ನೋಡ್ಕೊಳ್ಳೋ ಕಷ್ಟ ಆಗುತ್ತೆ. ಇದಕ್ಕೆ ಅಂತ ಲಸಿಕೆ ಇದುವರೆಗೂ ಇಲ್ಲ, ಲಂಪಿ ಸ್ಕಿನ್ ಡಿಸೀಸ್ಗೆ ಲಸಿಕೆ ಇಲ್ಲ. ಬಟ್ ಏನು ನಾವು ಆಡುಗಳಿಗೆ ಮಾಡ್ತಕ್ಕಂಥ ಕ್ಯಾಪ್ರಿಪಾಕ್ಸ್ ಅದು ಅದರದ್ದು LST ವ್ಯಾಕ್ಸಿನ್ ಇದೆ, ಅದನ್ನು ಮಾಡ್ತಾ ಇದ್ವಿ. ಬಟ್ ಒಳ್ಳೆಯ ಒಂದು ರೋಗನಿರೋಧಕ ಶಕ್ತಿಯನ್ನು ಕೊಡ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ. ಅಂದ್ರೆ ಇದು ಮುಖ್ಯವಾಗಿ ಹಸುಗಳಲ್ಲೇ ಕಂಡು ಬರೋದು? ಹೌದು, ಹಸುಗಳಲ್ಲಿ, ಎಮ್ಮೆಗಳಲ್ಲಿ ಕಡಿಮೆ, ದನಗಳಲ್ಲಿ ಮಾತ್ರ ಕಂಡಿದ್ದು. ಆಚೆ ವರ್ಷ ನಮಗೆ ಜನರು ಕಾಣ್ತಾ ಇತ್ತು, ಕಳೆದ ವರ್ಷ ನಮಗೆ ಸಣ್ಣ ಕರುಗಳಲ್ಲಿ ಮಾತ್ರ ಸ್ವಲ್ಪ ಈ ಒಂದು ಸಮಸ್ಯೆ ಕಂಡಿತ್ತು. ಈ ವರ್ಷ ಅಂತ ಇನ್ನು ಕಂಡು ಬಂದಿಲ್ಲ, ಬಟ್ ಆದರೆ ಈಗ ಲಸಿಕೆ ಮಾಡೋದ್ರಿಂದ ನಮಗೆ ಇರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಇನ್ನು ಹೆಚ್ಚಿಸಬಹುದು, ಹಾಗೇನೆ ಒಂದು ಕಂಟ್ರೋಲ್ ಇದನ್ನ ನಿಯಂತ್ರಣ ತರಬಹುದು ಅಂತ ಲಸಿಕೆ ಹಾಕುವಂತ ಒಂದು ಕಾರ್ಯಕ್ರಮ ಹೊಂದ್ಕೊಳ್ತೀವಿ. ಅಂದ್ರೆ ಕಾಲುಬಾಯಿ ಜ್ವರ ಸೀಳುಗೊರೆಸಿರುವಂತ ಎಲ್ಲ ಜಾನುವಾರುಗಳು ಬರ್ತದೆ, ಸೀಳುಗೊರೆಸಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೂ ಕಾಲುಬಾಯಿ ಜ್ವರ ಬರುತ್ತೆ. ಮತ್ತೆ ಇದು ನಮ್ಮ ಗಂಟ್ಲು ಬೇನೆ ಗಂಟ್ಲು ಬೇನೆ ಇಲ್ಲ, ಎಲ್ಲದಕ್ಕೂ ಬರುತ್ತೆ. ನಮ್ಮ ನಮ್ಮ ಕಾಡಲ್ಲಿ ಇರ್ತಕ್ಕಂಥ ಆನೆಗಳು ಎಲ್ಲಕ್ಕೂ ಬರುತ್ತೆ, ಎಲ್ಲಕ್ಕೂ ಬರುತ್ತೆ. ಚಪ್ಪೆ ರೋಗ ಸೀಳುಗೊರೆಸಿರ್ತಕ್ಕಂಥದ್ದು, ಅದಕ್ಕೆ ಮಾತ್ರ ಬರ್ತಾ ಇರ್ತದೆ. ಅಂದ್ರೆ ನಮ್ಮ ರೈತ ಬಾಂಧವರು ಇದ್ರ ಬಗ್ಗೆ ಹೆಚ್ಚಿಗೆ ಅವರು ಜಾಗೃತರಾಗಿರ್ಬೋದು, ಎಚ್ಚರಿಕೆಯಿಂದ ವಹಿಸಿ ಈ ರೋಗಗಳು ಬರ್ತಾವಲ್ಲ ಅವುಗಳನ್ನ ಬರದಂಗ್ ನೋಡ್ಕೊಳ್ಳೋದು ಬಹಳ ಮುಖ್ಯ. ಕಾರ್ಯಕ್ರಮವನ್ನ ಇಲಾಖೆ ಹಮ್ಮಿಕೊಳ್ತಲೇ ಇರುತ್ತೆ. ಹೌದು, ನಮಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ತರ ಇದೆ, ಯಾವ ತಿಂಗಳಲ್ಲಿ ಯಾವ ಲಸಿಕೆ ಮಾಡಬೇಕು ಅಂತಕ್ಕಂಥ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಅದೇ ತರ ಕಾರ್ಯಕ್ರಮಗಳಿದ್ದಾಗ ನಾವು ಜನರಲ್ಲಿ ಮಾಹಿತಿ ಕೊಟ್ಟು ಮನೆ ಮೇಲೆ ಬಾಗಿಲು ತೆರಳ್ತೇವೆ. ಆವಾಗ ರೈತ ಬಾಂಧವರು ಸ್ವಲ್ಪ ಮುತುವರ್ಜಿ ವಹಿಸಿ ಅವರು ಲಸಿಕೆಯನ್ನು ಮಾಡಿಸ್ಕೊಳ್ಳೋದಲ್ಲಿ ಹಿಂದೆಟಾಕದೆ ಮಾಡಿಸ್ಕೊಂಡ್ರೆ ಈ ಒಂದು ಎಲ್ಲ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಪಶುಪಾಲನೆ ಬಗ್ಗೆ ಮತ್ತು ಈ ಪಶುಪಾಲನೆಗೆ ಇರುವಂಥ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎ ಪ್ರಸನ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-864-7276. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-864-7276. ತುಂಬ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ, ಈ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮತ್ತು ಪೋಷಣೆ ಹಾಗೂ ಜಾನುವಾರುಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪ್ರಸನ್ನ ಕೆ ಎ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,500 ರೂಪಾಯಿ, ಅರಬಿಕಾ ಚೆರಿ 14,650 ರೂಪಾಯಿಯಿಂದ 16,250 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 20,700 ರೂಪಾಯಿಯಿಂದ 21,600 ರೂಪಾಯಿ, ರೊಬೆಸ್ಟಾ ಚೆರಿ 11,400 ರೂಪಾಯಿಯಿಂದ 12,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ. ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಯಾವುದೇ ರೀತಿನ ಪ್ರಾಕೃತಿಕ ವಿಕೋಪ ಸಂಭವಿಸಿದಲ್ಲಿ ಜನ ಕಾನೂನು ಹಂಗೆ ಆಸ್ತಿಪಾಸ್ತಿ ರಕ್ಷಣೆಗೆ ಸಂಬಂಧಪಟ್ಟಂಗೆ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳೋ ಬಗೆಲಿ ಹಾರಂಗಿ ಜಲಾಶಯಲ್ಲಿ ಇಂದು ಅಣುಕು ಪ್ರದರ್ಶನ ನಡೆದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದ ಹಂಗೆ ನಡೆದ ಅಣುಕು ಕಾರ್ಯಾಚರಣೆಯಲ್ಲಿ ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗ ಸಿಬ್ಬಂದಿಗ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಂಗೆ ಬ್ಯಾರೆ ಬ್ಯಾರೆ ಇಲಾಖೆಗ ಸೇರಿದಂಗೆ ಸುಮಾರು 200 ಸಿಬ್ಬಂದಿಗ ಕೂಡಿಯಾಡಿದ್ದು. ಯಾವುದೇ ರೀತಿನ ವಿಕೋಪ ಸಂಭವಿಸಿದಲ್ಲಿ ಜನ ಜಾನುವಾರು ಆಸ್ತಿಪಾಸ್ತಿ ರಕ್ಷಣೆ ಮಾಡಿದು ಹಂಗೆ ಬ್ಯಾರೆ ಬ್ಯಾರೆ ಇಲಾಖೆಗ ಒಂದಾಗಿ ಕಾರ್ಯನಿರ್ವಹಿಸೋ ಕೂತ ಜಿಲ್ಲಾಧಿಕಾರಿಗ ಮಾತಾಡ್ದು ಹಂಗೆ ಈ ಒತ್ತುಲಿ ಮಡಿಕೇರಿ ಡಿವೈಎಸ್ಪಿ ಸೂರಜ್, ತಹಶೀಲ್ದಾರ್ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಅರೆಭಾಷೆ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷಿಕರ ಐನ್ ಮನೆ ಕಾರ್ಬಾರ್ ಮಕ್ಕಂದೂರು ಗ್ರಾಮದ ಕುಂಬುಗೌಡನ ಐನ್ ಮನೆಯಲ್ಲಿ ಮೇ 17 ಹೊತ್ತಾರೆ 10:30 ನಡೆದಿದೆ. ಈ ಜಂಬರಕ್ಕೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಸದಾನಂದ ಮಾವುಜಿ, ಕುಂಬುಗೌಡನ ಕುಟುಂಬದ ಪಟ್ಟೆದಾರರು ಕೆಕೆ ಓಂಕಾರಪ್ಪ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ಮಂತರಗೌಡ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಸುಳ್ಯದ ಸಾಹಿತಿ ಏಕೆ ಹಿಮಾಕರ ಅವು ಕುಟುಂಬಗಳ ಐನು ಮನೆ ವಿಷಯದ ಬಗ್ಗೆ ಮಾತಾಡುವೆ. ಮಧ್ಯಾಹ್ನ 2:30 ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಅರೆಭಾಷೆ ಹಾಡು ಕಲರವ ಹಂಗೆ ಐನ್ ಮನೆ ನಡೆದು ಬಂದ ದಾರಿ ಬಗ್ಗೆ ಉಪನ್ಯಾಸ ಕೂಡ ಇದ್ದದೆ. ಇದೇ ತಿಂಗ May 18 ಅಂದರೆ ನಾಡ್ದು SNDP ಯೋಗಂ ಕೊಡಗು ಯೂನಿಯನ್ ಮತ್ತೆ KVG ವೈದ್ಯಕೀಯ ಹಂಗೆ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಸುಳ್ಯ ಇವರ ಕೂಡುಕೂಟಂದ ಸಿದ್ದಾಪುರದ ಸ್ವರ್ಣಮಾಲಾ ಕಲ್ಯಾಣ ಮಂಟಪಲ್ಲಿ ಪುಕ್ಸಟೆ ಆಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿಲೋ. ಖುಷಿ ಇದ್ದವು ಇದರ ಪ್ರಯೋಜನ ಪಡ್ಕೊಳ್ಳುವ ಹಂಗೆ ಅಧ್ಯಕ್ಷರು ಯೋಗಂ ಕೊಡಗು ಯೂನಿಯನ್ ಸಿದ್ದಾಪುರ ಇವು ಕೇಳಿಕೊಂಡಳೋ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ನಾಳೆ ಹೊತ್ತಾರೆ 10:30 3:00 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಲಿ ಮಿನಿ ಉದ್ಯೋಗ ಮೇಳ ನಡೆದಿದೆ. ಗೌಡ ಫುಟ್ಬಾಲ್ ಅಕಾಡೆಮಿ ಕೊಡಗು ಇವರ ಕಡೆಯಿಂದ ಮರುಗೋಡಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಬಾಣಿಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ 8ನೇ ವರ್ಷದ ಗೌಡ ಫುಟ್ಬಾಲ್ ಟ್ರೋಫಿನ ಇಂದು ನಡೆದ ಆಟಲಿ ಪರ್ಲಕೋಟಿಗ ಬಿಳಿಹಂಡ್ರ, ಕೊಂಪುಳಿರ ಚಿಟ್ಟಿಮಾಡ, ನೆಯ್ಯಾನಿ, ಪುಕ್ಕುಲಂಡ್ರ, ಬೊಳ್ಳೂರು, ಬಹಿಲೆ, ಕಟ್ಟೆಮನೆ, ಕುಯ್ಯಮುಡಿ ಇದಿಷ್ಟು ತಂಡಗ ಮುಂದಿನ ಹಂತಕ್ಕೆ ತಲುಪಿರೆ. ಬಿಳಿಹಂಡ್ರ, ಕೊಂಪುಳಿರ ತಂಡಗ ಪ್ರೀ ಕಾರ್ಟಸ್ ಹಂತಕ್ಕೆ ತಲುಪಿಯಳೋ. ಪುರಾತತ್ವ ಸಂಗ್ರಹಾಲಯಗ ಮತ್ತೆ ಪರಂಪರೆ ಇಲಾಖೆ ಕಡೆಯಿಂದ ಮಡಿಕೇರಿ ಪೇಟೆನ ಸರ್ಕಾರಿ ವಸ್ತು ಸಂಗ್ರಹಾಲಯಲ್ಲಿ May 18 ಹೊತ್ತಾರೆ 9:30 ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ನಡೆದಿದೆ. ಪಿಕೆ ಕೇಶವಮೂರ್ತಿ ಕೂಡಿಟ್ಟ ಪಂಡು ಕಾಲದ ನಾಣ್ಯಗಳ ಪ್ರದರ್ಶನ ಏರ್ಪಾಡು ಮಾಡಿಯಳೋ. ಈ ಕಾರ್ಬಾರ್ನ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಉದ್ಘಾಟನೆ ಮಾಡುವೆ. 2025-26 ಸಾಲಿನ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಇದೇ ತಿಂಗ May 17 ನಡೆಯಕ್ಕಿದ್ದು ಸಭೆನ ಕಾರಣಾಂತರದಿಂದ ಮುಂದೂಡಲಾಗುತ್ತು. ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು. ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಮಕ್ಕಳ ಕಥಾ ರಚನೆ ಕಾರ್ಯಾಗಾರ May 30 ಸುಳ್ಯದ ಕನ್ನಡ ಭವನದಲ್ಲಿ ನಡೆದಿದೆ. ಈ ಜಂಬರಕ್ಕೆ ಸಂಪನ್ಮೂಲ ವ್ಯಕ್ತಿ ಆಗಿ ಅರೆ ಭಾಷೆ ಕಥೆಗಾರ ಡಾಕ್ಟರ್ ಪುನೀತ್ ರಾಘವೇಂದ್ರ, ಕುಂಟುಕಾಡು ಹಂಗೆ ಚಿತ್ರಕಲಾ ಶಿಕ್ಷಕ ತರಬೇತುದಾರರು ಪ್ರಸನ್ನ ಐವರ್ನಾಡ್ ಅವು ಭಾಗವಹಿಸುವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಭಾರತಿ ರೇಡಿಯೋ ಹೌಸ್ನಲ್ಲಿ LED, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ನಲ್ಲಿ BSc ನರ್ಸಿಂಗ್, BSc ಅನಸ್ತೇಶಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, BSc ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, BSc ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, BSc ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, BOT ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ PUC ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-4852-916. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2300-18. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ. ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದ ತಗೊಳ್ಳೋಣ. AC, ಏರ್ ಕೂಲರ್, ಫ್ಯಾನ್, LED, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611-55457. ಇದೀಗ ಬಂದ ನಿಧನ ಸುದ್ದಿ. ಕುಂಬರಗಡಿಗೆಯಲ್ಲಿ ವಾಸೈಂಜ ಕನ್ನಿಕಂಡ பௌதி சிவய்ய அங்கடமோவ ராஜப்பா சாபு அங்க இந்து மரணப்பட்டித்து 44 பைத்ரா கன்னிகண்ட ராஜப்பா சாபு அங்கட ஆக்கிரி காரிய நாளே 1.5 கண்டிக்கு சொந்த மனையில் நடப்பாந்து ஒக்க கரார் சிட்டித்து நிதன சுத்தி கேளிதிரி ஆகாஷவாணி மடிக்கேரி சுத்தி சமாச்சார ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಎದೆ ಊರು ವಿಕೋಪ ಆಚೆಂಗಿ ಸಾರ್ವಜನಿಕಂಗಳ ಚಾಕು ಪ್ರಾಣಿಗಳ ಕಾತು ಬೆಪ್ಪದ ಮುಖ್ಯಪಟ್ಟದಾಯಿತುಂಡು. ಈ ನಿಟ್ಟಿಲು ಬೋರೆ ಬೋರ ಇಲಾಖೆಯ ಅಧಿಕಾರಿಯ ಎಚ್ಚರಿತ ಕಾರ್ಬಾರ ನೀಸೋಂಡು ಜಿಲ್ಲಾಧಿಕಾರಿ ವೆಂಕಟರಾಜ್ ಅಣ್ಣಿಚಿ. ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಬಿನ್ಯ ಬೋರೆ ಬೋರ ಇಲಾಖೆಯ ಸಾಕಾರತ್ತು ಹಾರಂಗಿ ಜಲಾಶಯದ ವಿಕೋಪ ನಿರ್ವಹಣೆ ಸಂಬಂಧ ಅಣುಕು ಪ್ರದರ್ಶನ ಅನ್ನುವ ಕಾರ್ಯಾಚರಣೆಯಲ್ಲಿ ಇಂದು ನಡೆದ ಕಾರ್ಯಕ್ರಮದ ಕೂಡಿಯಾಡಿದ ತಕ್ಕ ಬಂದದ್ದು. ಬೋರೆ ಬೋರ ಇಲಾಖೆಯ 200 ಸಿಬ್ಬಂದಿಯ ಈ ಕಾರ್ಯಾಚರಣೆಯಲ್ಲಿ ಕೂಡಿಯಾಡಿ ತಿಂಜತ್ತು. ಕೂಡಿಯಾಡಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಕ್ಕ ಬಂದಿತ್ತು. ವಿಪತ್ತು ಆನ ಸಂದರ್ಭದ ಕೆಲಸ ಮಾಡುವ ಇಂಗ ಬೋರೆ ಬೋರೆ ಐಂಗಳ ನೋಟಿಯೋದುಂಡ ಕೂಟಕ್ಕೆ ಐಂಗಳು ನೋಟಿಯೋಣುಂದು ಅಣ್ಣುಚಿ. ಈ ಕಾರ್ಯಕ್ರಮಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಎಸ್ಎನ್ಡಿಪಿ ಯೋಗಂ ಕೊಡಗು ಯೂನಿಯನ್ ಪಿಂಯ ಕೆವಿಜಿ ವೈದ್ಯಕೀಯ ಪಿಂಯ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಸುಳ್ಯ ಇಂಗಡ ಕೂಡು ಕೂಟತ್ತು ಸಿದ್ದಾಪುರ ಸ್ವರ್ಣಮಾಲಾ ಕಲ್ಯಾಣ ಮಂಟಪತ್ಲು ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರತ್ನ